ಹರಿಯ ಗುಂಟ ಮಣ್ಣೆಲ್ಲ ಕೊಚ್ಚಿ ಹೋಗುವುದು ಮಣ್ಣೆಲ್ಲ ಕೊಚ್ಚಿ ಹೋಗುವುದು ಹರಿಸುವನು ಮಣ್ಣ ಮಳೆ ನೀರ ಹರಿಯ ಗುಂಟ ಮಣ್ಣೆಲ್ಲ ಕೊಚ್ಚಿ ಹೋಗುವುದು ಮಣ್ಣೆಲ್ಲ ಕೊಚ್ಚಿ ಮಣ್ಣೆಲ್ಲ ಕೊಚ್ಚಿ ಆಹಾ ಮಣ್ಣೆಲ್ಲ ಕೊಚ್ಚಿ ಹೋಗುವುದು ನೀರ ಗುಂಟ ತಿಳಿದಿಲ್ಲ ರೈತ ಮಣ್ಣಲ್ಲ ತಿಳಿ